ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:50. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ ಎಲ್ಜಿ ಸಹೋದರಿಯರು ಹಾಡಿರುವ ಜನಪದ ಗೀತೆಯೊಂದನ್ನು ಆಲಿಸೋಣ. ಇದೆಲ್ ಗೊಂಟಣ ಪಂಚಾಯತಿ ಆಫೀಸ್ ದಿಕ್ಕ ಕಣ. ಅದೇಕಪ್ಪ, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿನಲ್ಲಿ ದುಡಿಯೋಣ ಅಭಿಯಾನ ಇದೇ June 15 ನಡೀತದೆ ಕಣ. ಹೆಣ್ಣು ಗಂಡು ಅಂದಿಯೇ ಇಬ್ಬರಿಗೂ ಸಮಾನ ಕೂಲಿ. ಅವ್ವಯ್ ಪರವಾಗಿಲ್ಲಕ್ಕಪ್ಪ, ನೀನು ಬಂದಿಯ ಕಮಲಿ? ಹ್ಞೂ, ನಾನು ಮನೇಲಿ ಇದ್ಕೊಂಡು ಏನು ಮಾಡಲಿ, ನಾನು ಬರ್ತೀನಿ ನಡಿ. 289 ರೂಪಾಯಿ ಕೂಲಿ ಇದ್ದದ್ದು 309 ರೂಪಾಯಿಗೆ ಏರ್ಸವ್ರಂತೆ ನಿಜಾನ ಚಂದ್ರಣ್ಣ. ಹ್ಞೂ ಕವ್ವ, ಹಂಗಾದ್ರೆ ನಮ್ಮೂರಿನ ಗ್ರಾಮ ಪಂಚಾಯತಿ ಆಫೀಸ್ಗೆ ಒಂದ್ಸರಿ ಹೋಗಿದ್ ಬರಮ್ಮ ನಡೀರಿ. ನಾನು KM ಗಾಯತ್ರಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್ ಚಾಮರಾಜನಗರ ಜಿಲ್ಲೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ನಿಮ್ಮದೇ ಯೋಜನೆ, ನಿಮ್ಮದೇ ಉದ್ಯೋಗ, ನಿಮಗಾಗಿ ಉದ್ಯೋಗ. ಇದು ಚಾಮರಾಜನಗರ ಜಿಲ್ಲಾ ಪಂಚಾಯತ್ ಪ್ರಕಟಣೆ. ರಾಜಾವತಿರುಗ್ಯಾರೆ ಸುವಯ್ಯಾನಾರಿ ರಾಯ ಸಂಪನ್ನರ ಮಗಳಿಗೆ ಸುವಯ್ಯಾನಾರಿ ರಾಗಿ ಕಲ್ಲಿಗೆ ರಾಜಾವತಿರುಗ್ಯಾರೆ ಸುವಯ್ಯಾನಾರಿ ರಾಯ ಸಂಪನ್ನರ ಮಗಳಿಗೆ ಸುವಯ್ಯಾನಾರಿ ರಾಯ ಸಂಪನ್ನರ ಮಗಳು ನೀಲಮ್ಮಗೆ ಸುವಯ್ಯಾರಿ ರಾಜಾವತಿರುಗ್ಯಾರೆ ಬಸವಯ್ಯ ಸುವಯ್ಯಾನಾರಿ ಸಂಪನ್ನರ ಮಗಳಿಗೆ ಸುವಯ್ಯಾನಾರಿ ಸಕಲ ಸಂಪನ್ನರ ಮಗಳು ನೀಲಮ್ಮಗೆ ಸುವಯ್ಯಾನಾರಿ ಹಿಡಿಗೂಟಾನ್ ಹಿಡುಕೊಂಡು ಸುವಯ್ಯಾನಾರಿ ಶಿವನನ್ನೆ ಪಾಡ್ಯಾಳೆ ಸಿರಿ ಗೌರಿ ಸುವಯ್ಯಾನಾರಿ ನಿಮ ಜ್ಞಾನ ಸಿದ್ಧರ ಜ್ಞಾನ ಶಿವಜ್ಞಾನ ಸಿದ್ಧರ ಜ್ಞಾನ ಶಿವಜ್ಞಾನ ಸಿದ್ಧರ ಜ್ಞಾನ ಶಿವಜ್ಞಾನ ಸಿದ್ಧರ ಜ್ಞಾನ ಶಿವಜ್ಞಾನ ನಿದೆ ಕಣ್ಣಾಗೆ ನಿಮ ಜ್ಞಾನ ನಿದೆ ಕಣ್ಣಾಗೆ ನಿಮ ಜ್ಞಾನ ನಿದೆ ಕಣ್ಣಾಗೆ ನಿಮ ಜ್ಞಾನ ನಿದೆ ಕಣ್ಣಾಗೆ ನಿಮ ಜ್ಞಾನ ಆರೇಲೆ ಮಾವಿನ ಬೇರಾಗೆ ಇರುವೋಳೆ ವಾಲ್ಗಾದ ಸದ್ದಿಗೆ ಒದಗೋಳೆ ವಾಲ್ಗಾದ ಸದ್ದಿಗೆ ಒದಗೋಳೆ ವಾಲ್ಗಾದ ಸದ್ದಿಗೆ ಒದಗೋಳೆ ವಾಲ್ಗಾದ ಸದ್ದಿಗೆ ಒದಗೋಳೆ ವಾಲ್ಗಾದ ಸದ್ದಿಗೆ ಒದಗೋಳೆ ಸರಸ್ವತಿಯೇ ನಮ್ಮ ನಾಲಿಗೆ ತೊಡರ ನಮನಾಲಿಗೆ ತೊಡರ ಬಿಡಿಸಮ್ಮ ನಮನಾಲಿಗೆ ತೊಡರ ಬಿಡಿಸಮ್ಮ ನಮನಾಲಿಗೆ ತೊಡರ ಬಿಡಿಸಮ್ಮ ರಾಗಿ ಬೀಸೋ ಕಲ್ಲೆ ರಾಜಾನ ಒಡಿಗಲ್ಲೆ. ಇದುವರೆಗೆ ಎಲ್ಜಿ ಸಹೋದರರು ಹಾಡಿರುವ ಜನಪದ ಗೀತೆಯನ್ನು ಆಲಿಸಿದಿರಿ. ರೈತ ಸ್ನೇಹಿತರೆ, ನಮ್ಮ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಟೊಮೆಟೊ ಬೆಳೆಯಲ್ಲಿ ಸಸ್ಯ ಸಂರಕ್ಷಣಾ ಕ್ರಮಗಳು ಈ ವಿಚಾರವಾಗಿ ಚಾಮರಾಜನಗರ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೋಗಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಬಿ ಪಂಪನಗೌಡ ಅವರೊಂದಿಗೆ ಮಾತುಕತೆ ಕೇಳಲಿದ್ದೀರಿ. ಇವರೊಂದಿಗೆ ಭಾಗವಹಿಸಲಿದ್ದಾರೆ ಎಸ್ ಸುಬ್ರಹ್ಮಣ್ಯ. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಅಲ್ಲಿಯವರೆಗೂ ರೈತ ಸ್ನೇಹಿತರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 7 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಮೂಡಿಬರುವುದು ಕೆಲವೇ ಕ್ಷಣಗಳಲ್ಲಿ. ಕೆಲವು ಪ್ರಕಟಣೆಗಳು. ತೆಲುಗು ದೇ ದಾಳೆ ಸನ್ ನಾಚೆ ತುದೆ ಝುಮೆ ಸನ್